ಅದು ನಮ್ ಕೈಲಿ ನಿಮ್ಗೆ ಭತ್ತ ಕೃಷಿ ಅದರಲ್ಲಿ ಅಷ್ಟು ಲಾಭದಾಯಕ ಅಲ್ಲ ನಿಮ್ಗೆ ಗೊತ್ತು. ಅದರಿಂದ ನಮ್ಗೆ ಏನು ಸಹಕಾರ ಸಿಗುತ್ತೆ ಸರ್ ಸರ್ಕಾರದಿಂದ? ಕುಮಾರ್ ಅವರಲ್ಲ, ಕುಮಾರ್ ಅವರು, ಕುಮಾರ್ ಅವರೇ, ಈಗ ಯಾವುದೇ ಒಂದು ನಾವು ಆಗ್ಲೇ ಹೇಳಿದ ಜೀವಿ ಇರ್ಬೋದು, ಅದು ಮನುಷ್ಯ ಇರ್ಬೋದು, ಪ್ರಾಣಿ ಇರ್ಬೋದು, ಅಥವಾ ಸಸ್ಯ ಇರ್ಬೋದು, ಅದಕ್ಕೆ ನಿಗದಿಪಡಿಸಿದ ಅವಧಿಗಿಂತ ಜಾಸ್ತಿ ನೀರಲ್ಲಿದ್ರೆ ಅದು ಯಾವುದೇ ಕಾರಣಕ್ಕೂ ಬದುಕಲ್ಲ. ಅದು ನಮ್ಗೆಲ್ಲ ಗೊತ್ತಿದೆ, ನಮ್ಗೆ ನಿಮ್ಗೆಲ್ಲ ಗೊತ್ತಿದೆ. ಸೊ ಈಗ ಸಸ್ಯಗಳು ನಮ್ಗೆ ಏನ್ ನಾಟಿ ಮಾಡಿರ್ತೀವಿ, ಅದು ಭತ್ತ ಇರ್ಬೋದು, ಭತ್ತ ನೀರ್ ಕೇಳುತ್ತೆ ಇಲ್ಲ ಅಂತಲ್ಲ, ಭತ್ತ ನೀರ್ ಕೇಳುತ್ತೆ ಅಂತ ಪೂರ್ತಿ ನಿಮ್ಗೆ ನಾಲ್ಕೈದು ದಿನ ಅಥವಾ ಹದಿನೈದು ನಿಂತಲೇ ನೀರು ನಿಂತ್ಕೊಂಡಾಗ ಅದಕ್ಕೂ ಈ ಉಸಿರು ಕಟ್ಟುವ ಹೇಳಿದ್ರು ನಾವು ಆಗ್ಲೇ, ಉಸಿರು ಕಟ್ಟುವ ವಾತಾವರಣ ಆಗ ಅದು ನಿಮ್ಗೆ ಕೊಳತು ಹೋಗುವ ಎಲ್ಲ ಸತ್ಯಾಗಿರ್ತದೆ. ಸೊ ಹಳ್ಳದ ಅಲ್ಲ, ಬಟ್ ಆದ್ರೂ ಕೆಲಸ ಅಕಾಲಿಕ ಮಳೆ ಬಂದಾಗ ನೀವೇನು ಮಾಡಕ್ಕಾಗಲ್ಲ ಅಂತಾರೆ. ನಿಮ್ ಅಕ್ಟೋಬರ್ ವರೆಗೂ ಮಳೆ ಬರ ಎಲ್ಲ ಸಾಧ್ಯತೆಗಳಿರ್ತದೆ, ಎಲ್ಲಾ ಸಾಧ್ಯತೆಗಳಿರ್ತದೆ. ಸೊ ಹಂಗಾಗಿ ಯಾವ ದಿನ ನಮ್ಗೆ ಅದನ್ನ ಏನು ಸುತ್ತ ಬಂಡ್ಗಳನ್ನ ಏನು ಸುತ್ತ ನಿಮ್ಗೆ ಇರ್ತದೆ ಅದನ್ನ ಜಾಸ್ತಿ ಮಾಡ್ಕೊಳ್ಬೇಕಷ್ಟೇ ಹೊರತು ನಿಮ್ಗೆ ನೀರನ್ನ ತಡೆದಿಟ್ಕೊಳಕ್ಕೆ ಗೊತ್ತಿದೆ ನಿಮ್ಗೆ, ನೀರನ್ನ ಗಾಳಿನ ಮತ್ತೆ ಬೆಂಕಿನ ಯಾವುದೇ ಕಾರಣಕ್ಕೂ ನಾವು ಯಾವುದೇ ರೀತಿ ಕಂಟ್ರೋಲ್ ಮಾಡಕ್ ಆಗಲ್ಲ, ಯಾಕಂದ್ರೆ ಅದೇ ಒಂದು ದಾರಿಯನ್ನ ಅದು ಕಂಡ್ಕೊಂಡೇ ಕೊಡುತ್ತೆ. ಸೊ ಆದ್ರಿಂದ ಏನು ಬದುಗಳನ್ನ ಸ್ವಲ್ಪ ಜಾಸ್ತಿ ತುಂಬಾ ನೀರು ಹೋಗುತ್ತೆ ಸರ್, ಆದ್ರೆ ಮಣ್ಣು ಬರುತ್ತಲ್ಲ ಅದನ್ನಾದ್ರೂ ಹಿಡಿದಿಟ್ಕೋಬಹುದು ನೀರು ನಿಲ್ಸಿದ್ರೆ ಅಂತ. ಅಲ್ಲ ಈಗ ಮಣ್ಣು ಈಗ ಏನಾದ್ರು ಕೊಚ್ಕೊಂಡು ಬಂದು ನಿಮ್ಮ ಜಮೀನಲ್ಲಿ ಹಾಳಾಗಿದ್ರೆ, ಆತರ ಏನು ಕೊಚ್ಚಣೆ ಆಗಿ ನಿಮ್ಗೆ ಹಾಳಾಗಿದ್ರೆ, ಸೊ ನಿಮಗೆ ಅಲ್ಲಿ ಆ ತರದ್ದು ಪರಿಹಾರ ಕೊಡಕ್ಕೆ ಅವಕಾಶ ಇದೆ ಜಿಲ್ಲಾಡಳಿತದಲ್ಲಿ. ಸೊ ನೀವು ಆತರ ಆದಾಗ ಬೇಕ ತಹಶೀಲ್ದಾರ್ ಅವರಿಗೆ ಒಂದು ಅರ್ಜಿ ಕೊಟ್ರೆ ನೀವು ಅದನ್ನ ಪರಿಶೀಲನೆ ಮಾಡ್ತಾರೆ. ಅಂದ್ರೆ ಈ ತರ ನದಿ ಪಾತ್ರದಲ್ಲಿ ಬದು ಹೊಡೆದು ನಿಮ್ಮ ಜಮೀನಿಗೆ ನೀರು ನುಗ್ಗಿ ಅದ್ರ ಜೊತೆಗೆ ಮಣ್ಣು ಬರುತ್ತೆ, ಜೊತೆಗೆ ಮಣ್ಣು ಬಂದು ನಿಮ್ಮ ಬೆಳೆ ಎಲ್ಲ ನಾಶ ಆದಾಗ ನಿಮಗೆ ಏನು NDRF ಗೈಡ್ಲೈನ್ಸ್ ಪ್ರಕಾರ ಪರಿಹಾರ ಕೊಡಕ್ಕೆ ಅವಕಾಶ ಇರ್ತದೆ. ಅಂದ್ರೆ ಏನ ಮಣ್ಣು ಇದೆ ಅದನ್ನ ತೆಗೆದುಗೊಳಿಸಿ ನಿಮ್ ತಿರ್ಗಾ ಮರು ಇದ್ ಮಾಡಕ್ಕೆ ಅವಕಾಶ ಇರುತ್ತೆ, ನೀವು ಅಲ್ಲಿ ನೀವು ಭೇಟಿ ಮಾಡಬಹುದು. ಅಲ್ಲ ಆತರ ಆತರ ಇದ್ರೆ ನಿಮ್ಗೆ ಮೈನರ್ ಇರಿಗೇಷನ್ ಡಿಪಾರ್ಟ್ಮೆಂಟ್ ಇರ್ತದಲ್ಲ, ದಯವಿಟ್ಟು ಅವ್ರನ್ನ ಭೇಟಿ ಮಾಡಿ. ಸೊ ಆತರ ಇದ್ರೆ ನಿಮ್ಗೆ ನಿಜವಾದ ಪ್ರತಿ ವರ್ಷದ ಸಮಸ್ಯೆ ಇದೆ ಅಂತ ಹೇಳಿದ್ರೆ ಅವ್ರು ನೀವು ಹೇಳಿದಾಗೆ ಒಂದು ತಡೆಗೋಡೆ ಒಂದು ಸೈಡ್ ಅಲ್ಲಿ ಏನಾದ್ರು ಮಾಡಕ್ಕೆ ಕಾಂಕ್ರೀಟ್ ಅಲ್ಲಿ ಮಾಡಿದಾಗ ಅಂತ ಸಮಸ್ಯೆಗಳನ್ನ ಸ್ವಲ್ಪ ಪ್ರಮಾಣದಲ್ಲಿ ತಡೆ ಹಿಡಿಯಬಹುದು. ಓಕೆ, ಧನ್ಯವಾದಗಳು. ಮುಂದಿನ ಕರೆ. ಹಲೋ, ನಮಸ್ಕಾರ ಸರ್, ನಾನು ಹುಣಸೂರಿಂದ ಸುರೇಶ್ ಅಂದ್ಬಿಟ್ಟು. ಸುರೇಶ್ ಕೇಳಿದ್ದೆ, ಜಲ್ದಿ ಕೇಳಿ ಪ್ರಶ್ನೆನ. ಸರ್, ನಮ್ದು ಒಂದ್ 2 ವರ್ಷ ಜಮೀನ್ ಇದೆ, ಒಂದೇ ಮಟ್ಟ ಭೂಮಿ ಇಲ್ಲ, ಎಲ್ಲ ತಗ್ಗು ಹಳ್ಳ ಗುಂಡಿಗಳೈತೆ. ಮಣ್ಣು ಸಂರಕ್ಷಣೆ ಹೆಂಗೆ, ನೀರಿನ ಸಂರಕ್ಷಣೆ ಯಾವ ರೀತಿ, ಅದು ಸರ್ಕಾರದಿಂದ ಏನಾದ್ರು ಸಿಗ್ತದೆ ಹೊಸ ಸ್ಕೀಮ್ ಅಂತ ಕೇಳ್ತಾರೆ. ನಿಮ್ಮ ಜಮೀನ ಸಮತಟ್ಟ ಮಾಡಲು ನಿಮ್ಗೆ ನರೇಗಾ ಯೋಜನೆಯಲ್ಲಿ ನೀವೇ ಮಾಡ್ಕೊಳ್ಬಹುದು. ಅದನ್ನ ನಿಮ್ಮ ಜಮೀನನ್ನು ನೀವೇ ಸಮತಟ್ಟು ಭೇಟಿ ಮಾಡಿ. ಸೊ ಅಲ್ಲಿ ನಿಮಗೆ ನಿಮ್ಮ ಜಮೀನಲ್ಲಿ ಸಮತಟ್ಟ ಮಾಡ್ಕೊಳಕ್ ಅವಕಾಶ ಮಾಡ್ಕೊಡುತ್ತೆ, ನಿಮ್ದೇ ಒಂದು ಜಾಬ್ ಕಾರ್ಡ್ ನ ಯೂಸ್ ಮಾಡ್ಕೊಂಡು ನೀವು ಮಾಡ್ಕೊಳಕ್ ಅವಕಾಶ ಇದೆ. ಮುಂದಿನ ಕರೆ. ಹಲೋ, ನಮಸ್ಕಾರ. ನಮಸ್ಕಾರ, ಹೆಸರು ಹೇಳಿ, ಪ್ರಶ್ನೆ ಕೇಳಿ. ಸರ್, ಪ್ರಶ್ನೆ ಕೇಳ್ಬೋದಾ ಸರ್? ಕೇಳಿ ಪ್ರಶ್ನೆನ. ಮಹಾಪ್ರಭು ಶ್ರೀಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ, ಹರೇ ಕೃಷ್ಣ ಹರೇ ಕೃಷ್ಣ ಹರೇ ರಾಮ್ ಹರೇ ರಾಮ್ ರಾಧೆ ರಾಧೆ. ನಮಸ್ಕಾರ, ನಾನು ಪ್ರೇಮ್ ಪ್ರದೀಪ್ ದಾಸ್ ಅಂತ ಮಾತಾಡ್ತಿರೋದು. ಶಿಶಿ ಗುರು ಗೌರಂಗ ಶ್ರೀಕೃಷ್ಣ ಚೈತನ್ಯ ಮಂಗಳೂರಿಂದ ಸರ್. ಜಯ ಸ್ವಾಮಿಗಳಿಗೆ ನಮಸ್ಕಾರ. ನನ್ನ ಪ್ರಶ್ನೆ ಏನಂದ್ರೆ ಸರ್, ಇಲ್ಲಿ ನಮ್ಮ ನೇತ್ರಾವತಿ ತೀರದಲ್ಲಿ ಒಂದು ದ್ವೀಪ ಇದೆ ಸರ್, ಅದು ನದಿ ತೀರದಲ್ಲೇ ಇರೋದು. ಅಲ್ಲಿ ಇದು ಅತಿವೃಷ್ಟಿ ಆಗುವಾಗ ಅಲ್ಲಿ ನೀರೆಲ್ಲ ಬಂದು ಅಲ್ಲಿ ಸೇರ್ಕೊಳ್ಳುತ್ತೆ. ಯಾವ ರೀತಿ ಇಲ್ಲಿ ನವದ್ವೀಪಲ್ಲ ಮಾಯಾಪುರ್ ನವದ್ವೀಪ, ಅಲ್ಲಿ ಗಂಗಾ ನದಿ ಎಲ್ಲ ಒಳಗೆ ಬಂದು ಮಣ್ಣೆಲ್ಲ ಪ್ರತಿ ವರ್ಷ ಸೇರ್ಕೊಳ್ಳುತ್ತೆ. ಅಥವಾ ಬೃಂದಾವನದಲ್ಲೂ ನಾವು ನೋಡಿದೀವಿ, ಅದು ತುಂಬಾ ಒಂದು ಫಲವತ್ತಾದ ಮಣ್ಣು ಬರುತ್ತೆ ಸರ್. ಅದು ನಮ್ಗೇನದು ಪ್ರಯೋಜನ ಇದೆಯಾ ಅಂತ ಒಂದು ಪ್ರಶ್ನೆ. ಮತ್ತೆ ಇನ್ನೊಂದೇನಂದ್ರೆ, ಅದಕ್ಕೆ ಸೂಕ್ತವಾದ ಯಾವ ಬೆಳೆಯನ್ನ ಬೆಳಿಬಹುದು ಅಂತ ನಮ್ ಇನ್ನೊಂದು ಪ್ರಶ್ನೆ ಸರ್. ನಮಸ್ಕಾರ ಪ್ರೇಮ್ ಪ್ರದೀಪ್ ಅವರೇ. ಇವಾಗ ತಮಗ ಗೊತ್ತಿದೆ, ಈಗ ನಾವು ಹಳ್ಳಿಗಳಲ್ಲಿ ಕೆರೆಗಳನ್ನ ನಾವು ಕೆರೆಗಳಲ್ಲಿ ಮಣ್ಣನ್ನ ನಾವು ಕಾರ್ಯಕ್ರಮದ ಸಮಯ ಮುಕ್ತಾಯ ಆಗ್ತಾ ಇದೆ. ಅಲ್ಲ, ಕೆರೆಗಳಲ್ಲಿ ಬಂದಂತ ಮಣ್ಣನ್ನ ನಾವು ಫೋನ್ ನಂಬರ್ ಅನ್ನು ಹೇಳ್ಬಿಡಿ ಸರ್. 82 ಬರ್ಕೊಳ್ಳಿ, ಫೋನ್ ನಂಬರ್ ಬರ್ಕೊಳ್ಳಿ, 82 77 77 93 93 90

ಐದು ದಿನಗಳ ಕಾಲವರೆಗೆ ನಾವು ಇದನ್ನ 23 27 ಮಾಡಬೇಕಂತೇಳಿ ಆಯೋಜನೆ ಮಾಡಿದೀವಿ. ಈ ಮೂರು ವಿಷಯಗಳಲ್ಲಿ, ಒಂದು ಮಶ್ರೂಮ್ ಮೇಲೆ, ಇನ್ನೊಂದು ಸಾವಯವ ಕೃಷಿ ಮೇಲೆ, ಇನ್ನೊಂದು ಬೇಕರಿ ಪದಾರ್ಥಗಳ ಮೇಲೆ, ಈ ಮೂರಲ್ಲೂ ಕೂಡ ಸಪರೇಟ್ ಆಗಿ ಹೆಸರುಗಳನ್ನ ಬರ್ಸ್ಕೊಳ್ಳಿಕ್ಕೆ ಇಚ್ಛೆಯವರು ಮಾಡಿಕೊಂಡು ನಾವು ಎರಡು ದೂರವಾಣಿಗಳನ್ನು ಕೊಡ್ತೀನಿ. ಈ ದೂರವಾಣಿ ಕರೆಗಳನ್ನ ಮಾಡಿ ನೀವು ನೋಂದಾಯಿಸಬಹುದು, ಅಥವಾ ನೀವು ಹತ್ರ ಇದ್ರೆ ಕೃಷಿ ವಿಜ್ಞಾನಕ್ಕೆ ಕೇಂದ್ರಕ್ಕೆ ಬಂದು ಕೂಡ ನೀವು ನಿಮ್ಮ ಹೆಸರನ್ನ ನೋಂದಾಯಿಸಬಹುದು, ಏನು ತೊಂದರೆ ಇಲ್ಲ. ದೂರವಾಣಿ ಸಂಖ್ಯೆನ ಹೇಳ್ತೀನಿ, 9482024908. ಇವರು ವಿಜ್ಞಾನಿಗಳು, ಡಾಕ್ಟರ್ ಸುಧಾರಣಿ ಅಂತ ಹೇಳ್ಬಿಟ್ಟು. ಇನ್ನೊಂದು ನಂಬರು 9353493824. ಇದು ನಾನು ಡಾಕ್ಟರ್ ನಾಗರಾಜ್ ಆರ್ ಅಂತ ನನ್ನ ನಂಬರ್. ಈ ರೀತಿ ಎರಡು ನಂಬರ್ಗಳಿಗೆ ನೀವು ಕರೆ ಮಾಡಿ ನಿಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ, ಮತ್ತೆ ನೀವು ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಬಂದು ಕೂಡ ಹೆಸರನ್ನು ನೋಂದಾಯಿಸಬಹುದು. ಇದರಿಂದ ಎಲ್ಲ ರೈತ ಬಾಂಧವರು, ಎಲ್ಲ ಯುವಕರು, ಗ್ರಾಮೀಣ ಮತ್ತು ಪಟ್ಟಣ ಪ್ರದೇಶದ ಯುವಕರು ಈ ಒಂದು ಮೂರು ತರಬೇತಿಗಳ ಉಚಿತವಾದ ತರಬೇತಿಗಳ ಸೌಲಭ್ಯವನ್ನು ಪಡೆದುಕೊಳ್ಳಬೇಕಾಗಿ ಈ ಮೂಲಕ ತಮ್ಮ ಎಲ್ಲರಲ್ಲೂ ನಾನು ಕೇಳಿಕೊಳ್ತೇನೆ. ನಮಸ್ಕಾರ. ಆತ್ಮೀಯ ಕೇಳುಗರೆ, ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಶಿವಮೊಗ್ಗದ ವತಿಯಿಂದ ಪೌಷ್ಟಿಕ ಆಹಾರಕ್ಕಾಗಿ ವಿಕಸಿತ ಕೃಷಿ ಎಂಬ ಘೋಷ